ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಲ್ಲಿ ರೋಟಾ ವೈರಸ್, ಪೋಲಿಯೋ ಲಸಿಕೆ, ಪೆಂಟಾವೆಲೆಂಟ್ ಲಸಿಕೆ, ಒಂದೂವರೆ ಮೂರುವರೆ ಮತ್ತು ಒಂಬತ್ತು ತಿಂಗಳಲ್ಲಿ ಮೂರು ವರಸೆ ಪಿಸಿವಿ ಲಸಿಕೆ, ಒಂಬತ್ತು ತಿಂಗಳ ನಂತರ ಒಂದನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, ಒಂದನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, ಒಂದೂವರೆ ವರ್ಷದಲ್ಲಿ ಎರಡನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, ಎರಡನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ ಒಂದು, ಐದು ವರ್ಷಕ್ಕೆ ಡಿಪಿಟಿ ಬೂಸ್ಟರ್ ಎರಡು, ಹತ್ತು ಮತ್ತು ಹದಿನಾರು ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಈಗ ನೀವು ಕೇಳಲಿದ್ದೀರಿ ನೇವಾರ್ ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಈ ಮಿಶ್ರ ಬೆಳೆಗಳ ಬೇಸಾಯದ ಅನುಭವದ ಬಗ್ಗೆ ರಾಮಸಾಗರ ಗ್ರಾಮದ ರೈತರಾದಂಥ ನೇವಾರ್ನ ಸತ್ಯನಾರಾಯಣಪ್ಪ ಇವರು ತಮ್ಮ ದೈನಂದಿನ ಕೃಷಿ ಚಟುವಟಿಕೆಗಳು ಹೇಗೆ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಏನೇನು ಅನುಭವಗಳನ್ನು ಪಡೆದುಕೊಂಡಿದ್ರು ಅನ್ನೋದಂಥ ಅವರ ಅನುಭವದ ನುಡಿಗಳನ್ನು ಕೇಳೋಣ. ಸತ್ಯನಾರಾಯಣಪ್ಪರೇ, ತಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ. ನಮಸ್ಕಾರ ರೀ. ಸತ್ಯನಾರಾಯಣಪ್ಪರೇ, ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಎಲ್ಲ ರೈತರಿಗೆ. ನನ್ನ ಹೆಸರು ಸತ್ಯನಾರಾಯಣಪ್ಪರೇ, ರಾಮಸಾಗರ. ಸತ್ಯನಾರಾಯಣಪ್ಪರೇ, ತಾವು ಎಷ್ಟು ಜನ ಇದ್ದೀರಿ, ಏನೇನು ಬೆಳೆ ಬೆಳೀತೀರಿ ತಾವು? ನಾವು ಒಬ್ಬತ್ತು ಮಗ, ಇಬ್ಬರು ಹೆಣ್ಮಕ್ಳು ರೀ, ಒಬ್ಬ ಹೆಂಡತಿ, ಮೂವರು ಮೊಮ್ಮಕ್ಕಳು ರೀ. ನಾವು ಮೆಕ್ಕೆಜೋಳ ಬೆಳಿತೀವಿ, ಮತ್ತು ಆಮೇಲೆ ತೋಟಗಳು ಬೆಳೀತಿದ್ರಿ. ತೋಟ ಖರ್ಚು ಬರ್ತಾವೆ, ಮೆಕ್ಕೆಜೋಳದು ರೋಗ ಮತ್ತು ಇದು ಬೆಳೆ ಕಳಿ ಸ್ವಲ್ಪ ಬೆಳೆ ಇದು ಮಾಡೋದು ಭಾಳ ಚೆನ್ನಾಗಿ ಇದಾಗೈತೆ. ಆಮೇಲೆ ಮೆಕ್ಕೆಜೋಳ ಮೊದಲು ಎಣ್ಣೆ ಬಿಡಿದ್ದಿಲ್ಲ ರೀ, ಈ ಎಣ್ಣೆ ಬಿಡೋಕೆ ಬಂದ್ಬಿಡವ, ಎಣ್ಣೆ ಕೂಡ ಹೊಡೆಯಕತ್ತೀವಿ, ಭಾಳ ಇದಾಗೈತೆ. ನಾವು ತೋಟ ಕೂಡ ಮೊನ್ನೆ ಗಾಳಿಗೆ ಮಳೆಗೆ ಬಿದ್ದು ಭಾಳ ಇದಾಗ್ಬಿಡವ, ಇದರಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ಯಾವ್ರಿ. ನಾರಾಯಣಪ್ಪರೇ, ತಾವು ಈ ಮೆಕ್ಕೆಜೋಳನ ಬೆಳೆ ಬೆಳಿತೀನಿ ಅಂತ ಹೇಳಿದ್ರೆ ವರ್ಭೂಮಿ ಬೆಳಿತೀರೋ ಅಥವಾ ನೀರಾವರಿ ಬೆಳೆಗೆ ಏನಾದರೂ ಬೆಳಿತೀರೋ? ಪಂಪ್ ಸೆಟ್ ನೀರಾವರಿ, ಅದಕ್ಕೆ ತಿಂಗಳಿಗೆ ತಿಂಗಳಿಗೆ ಬಂದ್ಬಿಡ್ತಾವ್ರಿ. ಆಮೇಲೆ ಬೇಸು ಎಕರೆಗೆ ಮೂವತ್ತು ಮೂವತ್ತೈದು ಬೆಳಿತೇವ್ರಿ. ಆಮೇಲೆ ಇದ್ರ ಮೇಲೆ ನಮಗೆ ಸ್ವಲ್ಪ ಚೆನ್ನಾಗಿ ಬರ್ತಾವ, ಒಂದೆರಡು ಕೈ ಕೊಡ್ತಾವ, ಒಂದೆರಡು ರೋಗ ಬೀಳ್ತಾವ. ಆಮೇಲೆ ಮಣ್ಣು ಮೆಡಿಸಿ ಮತ್ತೆ ಎರಡು ಸಲ ಕಟ್ಟಿವ್ರಿ. ಆಮೇಲೆ ಮತ್ತೆ ಬೆಳೆದ್ವಿ, ಹರಬೇಕು, ಸಾಲ ಬಿಡ್ಬೇಕು, ಎಲ್ಲ ಇದರಿಂದ ನಮಗೆ ಇದು ಮಾಡಕತ್ತೀವ್ರಿ. ನಾರಾಯಣಪುರ ತಮ್ಮ ತಂದೆಯವ್ರ ಕಾಲದಿಂದಲೇ ಇರುವಂಥ ಭೂಮಿನ ಅಥವಾ ಇತ್ತೀಚೆಗೆ ಏನಾದರೂ ತಾವು ಭೂಮಿನ ತಗೊಂಡ್ರೆ? ಇಲ್ಲರೀ ಸರ್, ಈ ನೋಡೋಂತಿರಲ್ಲ ನಾವು ಮಾಡಕತ್ತಿ, ತಂದೆ ಆದರೆ ಏನು ಭೂಮಿ ಇಲ್ಲ, ನಾವು ನೋಡೋಂತಿರಲ್ಲ ಮಾಡಿ ನೋಡೋಂತಿರಲಿಂದ ಬೆಳೆಯಕತ್ತೀವಿ. ಆಮೇಲೆ ನೆಲ್ಲು ಭತ್ತ ಎಲ್ಲ ಬೆಳಿತೀರಿ. ಆಮೇಲೆ ಎಲ್ಲ ಇದು ಭಾಳ ತೋಟಗಳು ಮಾಡಿವ್ರಿ, ಎಲ್ಲ ಅನುಕೂಲ ಮಾಡಿಕೊಂಡು ಮಾಡಿಕೊಂಡು ಹೋಗ್ತೀರಿ. ಖರ್ಚು ಭಾಳ ಬರ್ತಾವೆ, ನಾವು ಆರು ತಿಂಗಳಿಗೆ ನೆಲ್ಲು ಬರ್ತಾವೆ, ಐದು ತಿಂಗಳಿಗೆ ಮೆಕ್ಕೆಜೋಳ ಬರ್ತಾವ್ರಿ, ಒಂದು ವರ್ಷಕ್ಕೆ ತೋಟಗಳು ಬರ್ತಾವೆ. ನಾರಾಯಣಪ್ಪರ, ಈ ಇತ್ತಿತ್ತಲಾಗಿ ಕೃಷಿ ಕಡೆಗೆ ಬಂದಿವೆ ಅಂತ ಹೇಳಿದ್ರೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು ತಮ್ಮ ತಂದೆಯವ್ರ ಕಾಲದಲ್ಲಿ? ಅವ್ರ ತಂದೆಯವರು ನಾವು ಅವರು ಸೀರೆ ಬಟ್ಟೆಗಳು ನೇಯ್ತಿದ್ರಿ, ಅವ್ರ ಕಾಲಕ್ಕೆ ನಾವು ಒಕ್ಕಲ್ದಾನ ಮಾಡಕತ್ತೀವ್ರಿ. ಈಗ ಅವ್ರು ಹೋದಾಗಿದ್ದು ನಾವೆಲ್ಲ ಅವರು ಬಟ್ಟೆಗಳು ಇದು ಮಾರೋದು ಅದು ಮಾರಿದ್ರು, ಈಗ ನಾವೆಲ್ಲ ಒಕ್ಕಲ್ದಾನ ಮಾಡಿ ಭೂಮಿ ಮಾಡಕತ್ತೀವಿ ಬೇರೆಯವರು, ಅದರಿಂದ ನಾವು ಇದು ಮಾಡಕತ್ತೀವಿ ಸರ್. ನಿಮಗೆ ಭೂಮಿ ಇಲ್ಲದೆ ಇದ್ರು ಕೂಡ ಇನ್ನೊಬ್ಬರು ಹೊಲನ ಇನ್ನೊಬ್ರು ಗದ್ದೆನ ಗುತ್ತಿಗೆ ಆಧಾರದ ಮೇಲೆ ಮಾಡ್ತೀವಿ ಅಂದರೆ ಯಾಕೆ ಅಷ್ಟೊಂದು ಕೃಷಿ ಮೇಲೆ ಪ್ರೀತಿನ, ಅಥವಾ ಈ ಕಸು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ಅಂತ? ಇಲ್ಲ ಸರ್, ಇದರಿಂದ ನಾವು ಭೂಮಿ ಇದ್ಲ ಮಾಡ್ಕೊಂಡು ಅವತ್ತು ಬೇರೆ ಕೆಲಸ ಏನಿಲ್ಲ, ಬೇರೆ ಭೂಮಿ ಮಾಡ್ಕೊಂಡು ಗುತ್ತಿಗೆ ಮಾಡ್ಕೊಂಡು ವರ್ಷದಲ್ಲ ಆರು ತಿಂಗಳಿಗೆ ಒಂದು ಹನ್ನೆರಡು ತಿಂಗಳಿಗೆ ಒಂದು ಬರ್ತವ್ರಿ, ಇದರಿಂದ ನಾವು ಉದ್ಯಮ ಮಾಡ್ಕೊಂಡು ನಾವು ಬೆಳಿತೀವ್ರಿ ಸರ್. ಈ ಮೆಕ್ಕೆಜೋಳ ಬೆಳೆ ಬೆಳಿತೀನಿ ಅಂತ ಹೇಳಿದ್ರೆ ಮೆಕ್ಕೆಜೋಳ ಬೆಳೆನ ಒಂದು ಬೆಳಿಬೇಕಾದ್ರೆ ಭೂಮಿನ ಹೇಗೆ ಅದ ಮಾಡ್ಕೊಳ್ತೀರಿ, ಹೇಗೆ ಅಲ್ಲಿ ಬಿತ್ತನೆ ಕ್ರಮ ಇದನ್ನೆಲ್ಲ ಅನುಸರಿಸ್ತಾರೆ? ಮಡಿಕೆ ಹೊಡಿತೀರಿ, ಮಡಿಕೆ ಹೊಡೆದ ಮೇಲೆ ಕುಂಟೆ ಹರಗಬೇಕು, ಕುಂಟೆ ಹರಿದ ಮೇಲೆ ಸಾಲು ಬಿಟ್ಟು ಅಲ್ಲಿ ಹೆಣ್ಮಕ್ಕಳಿಂದ ಬೀಜ ಇಳಿಸ್ತೀವಿ, ಇಳಿಸಿದ ಮೇಲೆ ಆಮೇಲೆ ಮತ್ತೆ ನೀರು ಕಟ್ಟಿ ಅದಕ್ಕೆ ಮತ್ತೆ ಎಣ್ಣೆ ಹೊಡಿಬೇಕು ರೀ, ಮೂರು ದಿವಸ ಎಣ್ಣೆ ಹೊಡೆದು ಆಮೇಲೆ ನೀರು ಹಸಿಕೊಂತ ಆಮೇಲೆ ಕಾಯ್ತಕ್ಕಂತ ಮತ್ತೆ ಬೋದು ಹೊಡಿಬೇಕು ರೀ, ಆಮೇಲೆ ಸತು ಮಾಡ್ಬೇಕು ರೀ, ತೆನೆ ಕೂಡ ಮುರಿಬೇಕು, ಆಮೇಲೆ ಚಿನ್ನ ಕೂಡ ಆಡ್ಬೇಕು ರೀ, ಅದರಿಂದ ನಮಗೆ ಭಾಳ ಇದೈತೆ ರೀ, ಭಾಳ ಇದೈತೆ. ಹಾಗೇನೆ ಈ ಮೆಕ್ಕೆಜೋಳದ ಬೆಳೆ ಜೊತೆಗೆ ಈ ಭತ್ತನ ಕೂಡ ನೆಲ್ಲನ್ನು ಕೂಡ ಬೆಳಿತೀನಿ ಅಂತ ಹೇಳಿದ್ರೆ ಈ ನೆಲ್ಲನ್ನು ಬೆಳಿಬೇಕಾದ್ರೆ ಗದ್ದೆನ ಹೇಗೆ ಸಜ್ಜು ಮಾಡ್ಕೊಳ್ಬೇಕು, ಹೇಗೆ ಅಲ್ಲಿ ತಿರು ಹೊಡಿಯೋದಾಗಲಿ ಕೆಸರು ಮಾಡೋದಾಗಲಿ ಇದನ್ನೆಲ್ಲ ಹೇಗೆ ಮಾಡ್ತೀರಿ? ಟ್ಯಾಕ್ಟ್ರಿ ಮೊದಲು ಇದು ಮಾಡಿಸ್ತೀವಿ, ಆಮೇಲೆ ಹೊಡೆದ್ಮೇಲೆ ಆಮೇಲೆ ನಾವು ಮನ ಕಟ್ಟಿ ಸಾಪ್ ಮಾಡ್ತೀವಿ, ಹೆಣ್ಮಕ್ಕಳಿಂದ ಭತ್ತನೇ ಬಿಸುತ್ತೀವಿ, ಸಸಿ ಫಸ್ಟಿಗೆ ಹಾಕಿ ಒಂದು ತಿಂಗಳ ಒಳಗ ಬೆಳಿತೀವಿ ರೀ, ಹೆಣ್ಮಕ್ಕಳಿಂದ ಇದು ಮಾಡ್ಕೊಂಡು ನಾವು ಬೆಳ್ಕೊಂಡು ಇದು ಮಾಡ್ಕೊಳ್ಬೋದು ಸರ್. ನಾಟಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಸಸಿ ಮಾಡ್ಕೊಳ್ಳೋದನ್ನು ಅಗಿ ಮಾಡ್ಕೊಳ್ಳೋದನ್ನು ಹೇಗೆ ಇದು ಮಾಡ್ತೀರಿ? ಅಗಿ ಚೆಲ್ಲೋದು ಅಂದರೆ ನೆನೆ ಹಾಕ್ಬೇಕು ರೀ, ನೆನೆ ಹಾಕಿ ಮೇಲೆ ಮುಚ್ಚಿದ್ವಿ, ಮುಚ್ಚಿದ ಮೇಲೆ ಆಮೇಲೆ ಸಸಿ ನಾಟಿ ಬಂದಮೇಲೆ ಉಗ್ಗಿ ಒಂದೂವರೆ ತಿಂಗಳ ಗದ್ದೆ ಅವು ನಾಟಿ ಬಂದಮೇಲೆ ಹಚ್ಚುತ್ತವ್ರ. ಅವಾಗ ಈ ಸಸಿ ಹಚ್ಚೋದನ್ನು ಹೇಗೆ ನಿರ್ವಹಿಸ್ತೀರಿ? ಒಂದು ಎಕರೆಗೆ ಸರಾಸರಿಯಾಗಿ ಎಷ್ಟು ತೂಕದ ಬೀಜದ ಸಸಿ ಬೇಕಾಗ್ತದೆ? ಒಂದು 30-40-50 ಕೆ ಜಿ ಹೋತವ್ರಿ ನಾಟಿಗೆ. ಒಂದು 1.5 ಎಕರೆ, 25-30 ಕೆ ಜಿ ಹೋತವ್ರಿ. ಆಮೇಲೆ ನಾವು ಬಂದ ಮೇಲೆ ನಾವು ಗದ್ದೆ ಪ್ರಯಂತ ಮಾಡಕತ್ತೀವ್ರಿ. ಗದ್ದೆ ಹಚ್ಚೋದ್ರಿ, ಒಂದೂವರೆ ತಿಂಗಳು 2 ತಿಂಗಳಾಗ ಹಚ್ಚಿಬಿಡ್ತೀವಿ. ಒಳಗೆ ಅಷ್ಟೇ ಒಳಗ್ರಿ, ತಿಂಗಳೊಳಗೆ ಸತ್ತು ಉಗ್ಗೋದು ಮತ್ತು ಒಂದೂವರೆ ತಿಂಗಳಾಗಿ ಸತ್ತು ಎಲ್ಲ ಮುಗಿಸಿ ಇದು ಮಾಡ್ಬೇಕು. ಎಣ್ಣೆ ಹೊಳೆಯೋದು ಭಾಳ ತಂದ್ರಿ, ಮಳೆ ಕೆಂಡ ಮಾಡ್ಕೋತಾರೆ. ಈ ನಾಟಿ ಮಾಡಿದ ದಿನದಿಂದ ಎಷ್ಟು ದಿನ ಆದ ನಂತರ ಈ ಭೂಮಿಯಲ್ಲಿ ಭತ್ತದ ಪೈರು ತನ್ನ ಸ್ವಂತ ಬೇರು ಬಿಟ್ಟು ಗಟ್ಟಿಯಾಗಿ ಸದೃಢವಾಗಿ ಬೆಳೀತದೆ? ಆದರೆ ಮತ್ತೆ ಸದ್ದು ಇದು ಮಾಡ್ಕೋತೀರಿ. 4-5 ತಿಂಗಳಿಗೆ ಬರ್ತವ್ರಿ ಅವು ನಾಟಿ ಮಾಡಿದ ಮೇಲೆ. 4-5 ತಿಂಗಳಾಗ ಗದ್ದೆ ನೀರು ಇದು ಮಾಡ್ಕೊಂಡು ನಾಟಿ 5 ತಿಂಗಳಾಗ ನಾವು ಗದ್ದೆ ಇದು ಮಕ್ಕೋಕೆಂಬ್ತೀರಿ. ಸತ್ಯನಾರಾಯಣಪುರ ಯಾವುದೇ ಒಂದು ಬೆಳೆ ಅಂದ್ಕೊಳ್ಳೋಣ, ರೋಗಗಳು ಕಳೆ ನಿರ್ವಹಣೆ ಇವು ಭಾಳ ಮುಖ್ಯವಾಗಿರ್ತವೆ, ಅದನ್ನು ತಾವು ಹೇಗೆ ಮಾಡ್ತೀರಿ? ಏನ್ರಿ, ಮತ್ತೆ ನೀರು ಬಿಡೋದು, ಮತ್ತೆ ಕಾಯಿ ತೆಗೆಯೋದು, ಗೊಬ್ಬರ ಉಗ್ಗೋದು, ಆಮೇಲೆ ಸತು ಇದು ಮಾಡೋದು, ಆಮೇಲೆ ಇದು ಎಣ್ಣೆ ಬೆಳೆಯೋದು, ತಿಂಗಳ ಎಣ್ಣೆ ಬಿಡ್ಬೇಕು ರೀ, ಭಾಳ ಇದು ಮಾಡ್ಕೊಂಡು ಹೋಗ್ತೀವ್ರಿ. ಸಹಜವಾಗಿ ರೋಗಗಳು ಕೀಟಗಳು ಅಂತ ಬಂದಾಗ ಏನು ಮಾಡ್ತೀರಿ? ಎಣ್ಣೆ ತಂದು ಹೊಡಿಬೇಕು ರೀ, ಪಟನಾಸ ಮತ್ತು ಆಮೇಲೆ ನವಗ್ರ ಅವುದನ್ನು ತಂದು ಎಣ್ಣೆ ಹೊಡಿಬೇಕು ರೀ. ತಿಂಗಳ 3 ತಿಂಗಳು ಒಳಗೆ ಮುಗಿಸ್ಬೇಕ್ರಿ. ಅದ್ರಿ ಆಮೇಲೆ ಇದು ಬಂದಮೇಲೆ ನೀರು ತಪ್ಪಿಸಿ ಗದ್ದೆ ಕೊಯ್ಕೊಂಡು ಮಡ್ಕೋಬೇಕ್ರಿ ನಾವು. ಆಮೇಲೆ ಇಂಥ ರೋಗ ಬಂದಿದೆ, ಈ ರೋಗಕ್ಕೆ ಇದೇ ಔಷಧ ಹೊಡಿಬೇಕು ಅನ್ನೋದು ಹೆಂಗೆ ಗೊತ್ತು ಮಾಡ್ಕೊಳ್ತಿರ್ತಾವೆ? ಇದೇ ಔಷಧ ಮತ್ತು ಯಾವುದನ್ನು ಅವ್ರು ಗರಂ ಪಂಚಾಯತ್ ಗರಂ ಯಾರನ್ನು ಕೇಳ್ಕೊಂಡು ಅದನ್ನು ತಗೊಂಡು ನಾವು ಅಂಗಡಿಗೆ ಹೋಗಿ ಎಣ್ಣೆ ತಗೊಂಬಂದು ಹೊಡಿಬೇಕ್ರಿ ಸರ್. 1 ಎಕರೆಗೆ 10 ಟ್ಯಾಂಕಿ 9 ಟ್ಯಾಂಕಿ ನಾವು ಹೊಡ್ಕೊಂಡು ಬೆಳೆ ಬೇಕಂತ ಇದು ಮಾಡ್ತೀವಿ ಸರ್. ಈ ನೆಲ್ಲಿನ ಜೊತೆಗೆ ಈ ತೋಟಗಾರಿಕೆ ಬೆಳೆಗಳನ್ನು ಕೂಡ ಬೆಳಿತೀವಿ ಅಂತ ಹೇಳಿದ್ರೆ, ಅಂದರೆ ತೋಟ ಕೂಡ ಮಾಡ್ತೀವಿ ಅಂದರೆ ತೋಟದಲ್ಲಿ ಏನೇನು ಬೆಳೆ ಬೆಳಿತಿರ್ತಾವೆ? ಇದು ಬಾಳೆ ಬೆಳಿತೀವಿ, ಮತ್ತು ಆಮೇಲೆ ಅದ್ರ ಏನು ಅದೇ ತೋಟದೊಳಗೆ ಟಮಾಟೆ ಇಡ್ಬೋದು, ನಾವು ಬದನೆ ಗಿಡ ಬೆಳ್ಕೋಬೋದು ರೀ. ಆಮೇಲೆ ಉಳ್ಳಾಗಡ್ಡೆ ಇಟ್ಕೊಂಡು ಅದ್ರಾಗ ಮಡ್ಕೊಂಡು ಮರ್ಕೋಬೇಕು ಬರ್ತೀರಿ. ಅತ್ತಾಗ ತೋಟ ಬೆಳೆದೆ ಉಳ್ಳಾಗಡ್ಡೆ ಬೆಳಿತೀವಿ ರೀ, ಆಮೇಲೆ ಬದನೆ ಗಿಡ ಬೆಳೆಸ್ಕೋಬೋದು. ನಾವು ಏನಾದರೂ ಒಂದು ಮರ್ಕೊಂಡು ಅದ್ರೊಳಗೆ ತಕ್ಕೋಬೇಕು ಬರ್ತೀರಿ. ಈ ಟೊಮೆಟೊ ಬೆಳೆನ ಬೆಳಿತೀವಿ ಅಂದರೆ ಟೊಮೆಟೊ ಬೆಳೆನ ಹೇಗೆ ಸಸಿ ಹಚ್ಕೊಳ್ತೀರಿ, ಹೇಗೆ ಅದನ್ನು ಬೆಳೆಯುವಂಥ ಒಂದು ಕ್ರಮ ಹೇಳಿ? ಸಸಿ ಹಚ್ಬೇಕ್ರಿ, ತಂದು ಸಸಿ ತಂದು ಹಚ್ಚಿಕೊಂಡು ನಾಟಿ ಮಾಡ್ಕೊಂಡು ಬೆಲ್ಲ ಸತು ಹಾಕುವಾಗ ಅದಕ್ಕೆ ಟೈಮ್ ಹಾಕುವಾಗ ಕಟ್ಟಿಗೆಬೇಕು, ಎಣ್ಣೆ ಅದು ಕೂಡ ಎಣ್ಣೆ ಹಿಡಿಬೇಕು ರೀ. ಅದನ್ನು ಮಾರಾಟ ಮಡಿಕೆ ಮಾಡ್ತೀವಿ, ಒಯ್ಯಿ ಕಂಬ್ಲಕ್ಕೆಲ್ಲ ಪುಟ್ಟಿಗೆ 50 ಕೆ ಜಿ 60 ಕೆ ಜಿ ಬರ್ತಾವೆ. ಆಮೇಲೆ 120-130 ಒಂದು ಪುಟ್ಟಿ ತಮ್ಮತರ ಕಂಪ್ಲಿ ಎಲ್ಲ ಓದ್ತೀವಿ ರೀ. ಸಾಮಾನ್ಯವಾಗಿ ಟೊಮೆಟೊ ಸಸಿನ ನೀವೇ ಮಾಡ್ಕೊಳ್ತೀರಾ ಅಥವಾ ಯಾರ್ದಾದ್ರು ಸಸಿ ಮಾಡಿರೋ ಹತ್ರ ತಂದ್ಕೊಳ್ತೀರ? ಹಂಗೆ ಮಡಿಸಿ ಮಾಡಿ ಇಲ್ಲರಿ, ಅಲ್ಲಿ ಬೀಜ ಹಾಕಿದ ಸಸಿ ತಂದು ನಾವು ನಾಟಿ ಹಚ್ತೀವಿ ತೋಟಗಳಾಗ. ಅವರು ತಂದು ಬೆಳೆಸಿರ್ತಾರೆ, ನಾವು ತಂದು ನಾಟಿ ಮಾಡ್ಕೊಂಡು ನಾವು ಬೇಕಂತೀವಿ ಅಲ್ಲಿಂದ ನಮಗೆ ಇದು ಮಾಡ್ತಾರೆ. ಈ ಟೊಮೆಟೊ ಸಸಿ ನಾಟಿ ಮಾಡಿದ್ದನ್ನು ಎಷ್ಟು ದಿನ ಆದ ನಂತರ ಟೊಮೆಟೊ ಕಾಯಿ ಹಣ್ಣು ಬಿಡ್ಲಿಕ್ಕೆ ಶುರು ಮಾಡೋದು? 2 ತಿಂಗಳಲ್ಲಿ ಸ್ಟಾರ್ಟಿಂಗ್ ಆದವ್ರಿ, 2 ತಿಂಗಳಿಂದ ಅವು ಕಾಯಿ ಬಿಡೋಕೆ ಶುರು ಮಾಡ್ತಾವೆ. 3 ತಿಂಗಳೊಳಗೆ ಹಣ್ಣು ಕಾಯಿ ಬಿಡ್ತಾರೆ, 3 ತಿಂಗಳ ಅರ್ಧ ನಾವು ಮಾರಾಟ ಮಾಡ್ಬೇಕ್ರಿ. ಯಾವ ವರ್ಷ ತಮಗೆ ಒಂದು ಒಳ್ಳೆ ಬೆಲೆ ಸಿಕ್ಕಿತ್ತು ಟೊಮೆಟೊ ಮಾರಾಟದಿಂದ? ಚೆನ್ನಾಗಿ ಸಿಗ್ತಾರೆ, 3 ತಿಂಗಳ ಎಣ್ಣೆ ಹೊಡ್ಕೊಂಡು ಬೇಸ್ ಚೆನ್ನಾಗಿ ಮಾಡ್ಕೊಂಡು 3 ಮೂರು ಟೊಮೆಟೊಗಳು ಚೆನ್ನಾಗಿ ಸಿಕ್ಕತ್ತಾರೆ. ಆಮೇಲೆ 1-2 ಎಕರೆ ಮಿಷಿನ್ ಇಟ್ಟಿದ್ವಿ, ಮಿಷಿನ್ಗಳು ಚೆನ್ನಾಗಿ ಬೆಳ್ಕೊಂಡ್ವಿ, ಅದರಿಂದ ನಮಗೆ ಭಾಳ ಇದಾಗತ್ತೆ. ಈ ಮೆಣಸಿನ ಒಂದು ತೋಟದ ಬಗ್ಗೆ ಹೇಳಿ, ಯಾವಾಗ ಈ ಮೆಣಸಿನ ತೋಟದ ನಿರ್ವಹಣೆ ಹೇಗೆ ಮಾಡ್ತೀರಿ, ಹೇಗೆ ಭೂಮಿನ ಸಜ್ಜು ಮಾಡ್ಕೊಳ್ತೀರಿ? ಅಲ್ಲಿ ಮಡಿಕೆ ಹೊಡೆದು ಬೋದು ಮಾಡಿಟ್ಟು ಬೀಜ ನಾಟಿ ಮಾಡ್ತೀರಿ. ಬೀಜ ನಾಟಿ ಮಾಡಿದ್ಮೇಲೆ ಆಮೇಲೆ ನೀರು ಮಾಡ್ಬೇಕ್ರಿ. ನೀರು ಮಾಡಿದ್ಮೇಲೆ ಇದು ಮೊದಲು ಇದು ಮಡ್ಕೊಂಡು ಹೋಗ್ತೀರಿ ನಾವು. ಈ ನಾಟಿ ಮಾಡುವಂಥ ಒಂದು ವಿಧಾನ, ಮೆಣಸಿನ ಸಸಿ ನಾಟಿ ಮಾಡೋದು, ಹೇಗೆ ಅದನ್ನು ನೀರು ಹಾಯಿಸೋದು, ಇದನ್ನೆಲ್ಲ ಹೇಳಿ. ಪಂಪ್ ಶೆಡ್ ನೀರಲ್ಲೇ ಕಾಲು ಕಟ್ಟೋಗ್ತಾರೆ, ಬೋದು ಮಾಡಿ ಕಾಲು ಎಲ್ಲಿಂದ ಕಟ್ಕೊಂಡು ಮಾಡ್ಕೊಂಡು ಹೋಗ್ತೀವ್ರಿ. ಬೀಜ ತಗೊಂಬರ್ತಾರೆ, 300-400 ರೂಪಾಯಿ ಕೆ ಜಿ ಸಿಗ್ತಾವ್ರವು, 1 ಕೆ ಜಿ ಅವನ್ ತಂದು ನಾಟಿ ಮಾಡ್ತಾರೆ. ನಾಟಿ ಮೇಲೆ ಆಮೇಲೆ ಅವು ಅರಗೋದು ಮತ್ತೆಲ್ಲ ಬೆಳ್ಕೊಂಡು ಇದು ಮಾಡ್ತಾರೆ. ನಾರಾಯಣಪ್ಪರ, ಈ ಮೆಣಸಿನ ಸಸಿ ನಾಟಿ ಮಾಡಿದಿಂದ ದಿನದಿಂದ ಹಿಡಿದು ಎಷ್ಟು ದಿನ ಆದ ನಂತರ ಈ ಕಾಯಿ ಬಿಡೋದು, ಹೂ ಬಿಡೋದು ಶುರು ಮಾಡೋದು? ಕಾಯಿ ಬಿಡೋಲ್ಲ, 2 ತಿಂಗಳಿಂದ ಸ್ಟಾರ್ಟಿಂಗ್ ಆಗ್ತಾರೆ. 2 ತಿಂಗಳಿಂದ ಸಣ್ಣ ಹೂವು ಮಗ್ಗೆ ಆಗಿದ್ಮೇಲೆ ಆಮೇಲೆ 3-4 ತಿಂಗಳಿಂದ 5 ತಿಂಗಳಾಗ ನಾವು ಬಿಡಿಸ್ಕೋಬೇಕ ರೆಡಿ ಮಾಡ್ಕೊಂಬತ್ತಾರೆ. 5 ತಿಂಗಳಾಗಲ್ಲ ಮೆಷಿನ್ ಗಿಡ ಬಿಡಿಸ್ಕೊಂಬಕ್ಕ ಇದು ಮಾಡ್ತಾರೆ. ಸಾಮಾನ್ಯವಾಗಿ ಒಂದು ಸಾರಿ ನಾಟಿ ಮಾಡಿದಂಥ ಒಂದು ಸಸಿ ಇದರಿಂದ ಎಷ್ಟು ತೂಕದ ಕಾಯಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು? ಕಾಯಿ ಚೆನ್ನಾಗಿ ಬರ್ತವ್ರಿ. ಕಿಂಟಾಲು ಮತ್ತು ಆಮೇಲೆ ಬೇಸ್ ನಾವು ಹೆಂಗೆ ಎಣ್ಣೆ ಹೊಡೆದಕ್ಕೆ ಇದು ಮಾಡ್ಕೊಂತೀವಿ, ಎಣ್ಣೆ ಹೊಡೆದಂಗೆಲ್ಲ ಭಾಳ ಇದಾಗ್ತು ರೀ, ಭಾಳ ಮಡ್ಕೊಂಡು ಹೋಗ್ತವ್ರಿ. ವರ್ಷ 6 ತಿಂಗಳಿಗೆಲ್ಲ ಕ್ಲೋಸ್ ಆಗಿಬಿಡ್ತಾರೆ. 6 ತಿಂಗಳಿಗೆಲ್ಲ ಒಂದಿಟ್ಟು ಬಿಡಿಸೋದು ಮಾಡೋದು, ಒಂದು 8-9 ತಿಂಗಳು ಬರ್ತವ್ರಿ ಅವಕ್ಕೆ ಮಿಷಿನ್ ಗಿಡ. ಹಸಿಮೆಣಸಿನಕಾಯಿ ಬಿಡಿಸ್ತೀರ ಅಥವಾ ಒಣಕಾಯಿ ಆಗೋ ತನಕ ಗಿಡದಲ್ಲೇ ಬಿಟ್ಟು ಒಣ ಮೆಣಸಿನಕಾಯಿ ಮಾರಾಟ ಮಾಡ್ತೀರ ಹೇಗೆ? ಒಣ ಮೆಣಸಿನಕಾಯಿ ಮಾರಾಟ ಮಾಡ್ತಾರೆ, ಮಾರಾಟ ಮಾಡ್ಕೊಂಡು ಅರ್ದು ಎಲ್ಲ ಇದು ಮಾಡ್ಕೊಂಡು ಒಂದು ಬ್ಯಾಡಿಗೆ ಅಂತ ಐತಾರೆ ಅಲ್ಲಿಗೆ ಹಾಕಿಕೊಂಡು ನಾವು ಮಾರ್ಕೊಂಡು ಬರ್ತಾರೆ. ಸಾಮಾನ್ಯವಾಗಿ ಎಷ್ಟು ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದು ಈ ಒಂದು ಮೆಣಸಿನ ತೋಟದಿಂದ? ಮೆಣಸಿನ ಗಿಡದ್ರೆ ಒಂದು ತೊಡು ಲಾಸ್ ಆಗ್ತಾವೆ, ಒಂದು ತೊಡು ಲಾಭ ಆತಾರೆ. ಒಂದು ತೊಡು ಬೆಳೆದ್ರೆ ಎಕರೆ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಸಿಗ್ತಾವೆ, ಇಲ್ಲ ಲಾಸ್ ಆತಾವೆ. ಮತ್ತು ಆಮೇಲೆ ಇದ್ರ ಲಾಭ ಕೊಡ್ತೈತ್ರಿ, ಒಂದು ತೊಡು ಉಳುಕ್ ಬಿಡ್ತಾವೆ ಭಾಳ. ಅದರಿಂದ ನಮಗೆ ತೊಂದರೆ, ಇದು ಮಾಡಿ ಬೆಳೆಸ್ಬೇಕು ಅಂತಾರೆ. ಸತ್ಯನಾರಾಯಣಪ್ಪ, ಅದೆಷ್ಟೋ ವರ್ಷಗಳಿಂದ ತಾವು ಈ ವ್ಯವಸಾಯವನ್ನು ಮಾಡ್ತಾ ಬಂದಿದ್ದೀರಿ, ಇಷ್ಟು ವರ್ಷಗಳ ಒಂದು ಅನುಭವದಲ್ಲಿ ಯಾವ ವರ್ಷ ಒಂದು ಒಳ್ಳೆಯ ಇಳುವರಿ ಒಳ್ಳೆಯ ಒಂದು ಆದಾಯ ಬಂದಿತ್ತು? ನಮಗೆ ಇದ್ರೆ ಮಿಷಿನ್ ಗಿಡದ ನೆಲ್ಲಿಂದು ಮತ್ತು ಮೆಕ್ಕೆಜೋಳದ ಆದಾಯ ಭೇಷ ಬಂದತ್ತೆ ರೀ ನಮಗೆ. ಅದರಿಂದ ಒಂದಿಟ್ಟು ಇದಾಯ್ತು, ಬಾಳೆ ತೋಟ ಎಲ್ಲ ಬೆಳಿತೀವಿ. ಅದರಿಂದ ಈ ಬಾಳೆ ತೋಟ ಕೂಡ ನಿರ್ವಹಣೆ ಮಾಡ್ತೀನಿ ಅಂದರೆ ಹೇಗೆ ಈ ಬಾಳೆ ತೋಟವನ್ನು ಮಾಡ್ತೀರಿ, ಯಾವಾಗ ಈ ಅಗಿಗಳನ್ನು ನಾಟಿ ಮಾಡ್ತೀರಿ ಹೇಗಂತ? ನಾಟಿ ತಂದು ಗಡ್ಡೆ ಸಸಿ ತಂದಿಡ್ಬೇಕು ರೀ, ಸಸಿ ತಂದು ಗಡ್ಡೆ ಇಟ್ಟು ಆಮೇಲೆ ಇದು ಮಡ್ಕೊಂಡು ಕೆಡು ಕಡಿಯೋದು, ಆಮೇಲೆ ಸರಿ ಮುಚ್ಚೋದು, ಆಮೇಲೆ ಇದು ಮಾಡೋದು. 12 ತಿಂಗಳಿಗೆ ಅವು ಕಟ್ಟಡ ಮಾಡ್ತಾರೆ. ಈ ಬಾಳೆ ತೋಟ ಅಗಿಗಳನ್ನು ಎಲ್ಲಿಂದ ತಂದ್ಕೊಳ್ತೀರಿ, ಸಾಲಿನಿಂದ ಸಾಲಕ್ಕೆ ಎಷ್ಟು ಅಂತರ ಬಿಡ್ತೀರಿ, ಗಿಡದಿಂದ ಗಿಡಕ್ಕೆ ಹೇಗೆ ಇದು ಮಾಡ್ತೀರಿ? ಕರುಡಿ ಇಳ್ಬೇಕು ರೀ, ಸಸಿ ಬೇರೆ ಕಡೆಗೆ ತಂದು ಕಿತ್ತಿಗೆ ಮುಂದೆ ಹಚ್ಚಿ 4 ಅಡಿಗೆ ಒಂದು ಹಚ್ಬೇಕು ರೀ, ಹಚ್ಚಿ ನೆಲ ಇದು ತೋಟ ಕಡಿದು ಎಲ್ಲ ಮಾಡ್ಕೊಂಡು ಆಮೇಲೆ ಇದು ಮಾಡ್ಕೊಂಡು ಎಕರೆಗೆ ಒಂದು 45,000 ರೂಪಾಯಿ ಸತು ಹಾಕ್ಬೇಕು ರೀ. ಅದಕ್ಕೆ ಎಲ್ಲ ಖರ್ಚು ಭಾಳ ಬರ್ತವೆ ರೀ ನಮಗೆ. ಇನ್ನು ರೋಗಗಳು ಕೀಟಗಳು ಕಂಡುಬರೋ ಸಹಜ, ಬಂದಾಗ ಏನು ಮಾಡ್ತೀರಿ ಮತ್ತು ಅವುಗಳನ್ನು ನಿವಾರಣೆ ಕ್ರಮಕ್ಕಾಗಿ ಮುಂದಿನ ಹಂತ ಯಾರನ್ನ ಸಂಪರ್ಕ ಮಾಡ್ತೀರೋ ಹೇಗೆ? ಇಲ್ಲ ಸರ್, ಅದ್ರಾಗ ಗೊಬ್ಬರದಾಗ ಏನು ಟಿಮಟಿ ಯಾವುದನ್ನು ಆಗ ಕಲಿಸಿ ಅದ್ರಾಗ ಪಾತ್ರೆ ಮಾಡಿ ಅದ್ರೊಳಗೆ ಹಾಕಿದರೆ ಆ ಹುಳ ಸಹಿತವ್ರಿ ರೀ. ಅದರಿಂದ ಸ್ವಲ್ಪ ಭಾಳ ನಮಗೆ ಇದಾಗತ್ತೆ ರೀ, ಎಣ್ಣೆನ ಒಣಗಿಲ್ಲ ರೀ. ಅದಕ್ಕೆ ಒಂದು ತೊಡು ಹೊಡಿತೀವಿ, 2 ತೊಡು ಹೊಡಿತೀವಿ, ಹಾಗೆತ್ತು ಮತ್ತು ಆಮೇಲೆ ಸತಿನಾಗ ಪಾತ್ರೆ ಮಾಡಿ ಎಣ್ಣೆ ಕಲಿಸಿ ಅದರ ಗುಳಿಗೆ ಪಳಿಗೆ ಹಾಕಿ ಬೆಳೆಸ್ಬೇಕು ರೀ. ಸಹಜವಾಗಿ ಈ ಒಂದು ವರ್ಷದ ಬಾಳೆ ಬೆಳೆಗೆ ಎಷ್ಟು ಖರ್ಚು ಆಗ್ತದೆ ಮತ್ತು ಖರ್ಚನ್ನು ತೆಗೆದ ನಂತರ ಉಳಿಯುವಂಥ ಒಂದು ಆದಾಯ? ಒಂದು ಎಕರೆಗೆ ಒಂದು 34,000 ರೂಪಾಯಿ ಬರ್ತವೆ ರೀ. ಅದು ಒಂದು 1 ಲಕ್ಷ ರೂಪಾಯಿ ಅದ ಓದ್ತು ರೀ, ಖರ್ಚು ಕೂತೈತೆ ಅಲ್ಲ ನಮಗೆ ಒಂದು 50,000-40,000 ಉಳ್ಕೊಂತಾರೆ. ಅಲ್ಲಿ ಕೊನೆಯ ಮಾರಾಟ ಸಂಪೂರ್ಣವಾಗಿ APMC ತೆಗೆದುಕೊಂಡು ಮಾರಾಟ ಮಾಡ್ತೀರಾ ಅಥವಾ ನೀವೇ ಏನಾದರೂ ಮಾರಾಟ ಮಾಡ್ತೀರಾ, ಎಲ್ಲಿ ಹೇಗೆ? ಸರ್, ಅವರೇ ತಮ್ಮ ಖರೀದಿ ಅವ್ರ ತಗೊಂಡು ಅವರೇ ಕಳ್ಕೊಂಡು ಮಾರಾಟ ಮಾಡ್ಕೊಂತಾರೆ ಸರ್. ನಾವು ಕಡ್ದ ಮೇಲೆ ನಾವು ಗಡ್ಡಿಗಿಟ್ರೆ ಅವ್ರು ಬಂದು ಒಯ್ದಿರ್ತಾರೆ, ಅವರು ಮಾಡ್ಕೊಂಡು ಹೋಗ್ತಾರೆ, ನಾವಂತೂ ಇಲ್ಲ. ತೂಕಕ್ಕೆ ಹಾಕ್ತೀರಿ ಎಲ್ಲದನ್ನು? ಇಲ್ಲರಿ ಸರ್, ಅವರೇ ಎಲ್ಲ ಕಡಿಗೆ ಮಾಡಿಬಿಟ್ಟು ನಾವು ತೂಕ ಪಾಕದೇನಿಲ್ಲ, ಅವ್ರು ತೂಕ ಮಾಡ್ಕೊಂತಾರೆ, ಅವರು ಕಂಟ್ರೋಲ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ, ನಾವು ಒತ್ತೆ ಇಡ್ಬೇಕು, ಅವರು ಮಾರಾಟ ಮಾಡ್ಕೊಂತಾರೆ. ಹೇಗೆ ಅನಿಸುತ್ತೆ ನಾರಾಯಣಪ್ಪರ ಈ ಬಾಳೆ ನೆಲ್ಲು ಮತ್ತು ಈ ಮೆಣಸಿನ ಒಂದು ತೋಟದಿಂದ ತಮ್ಮ ಕೃಷಿ ಜೀವನ ಹೇಗೆ ಅನಿಸ್ತಾ ಇದೆ ತಮಗೆ? ಪರ್ಲ ಪೇಷ ಮರಳಿ ಚೆನ್ನಾಗಿ ಬರ್ತೀರಿ, ಭಾಳ ಇದು ಆಗೈತಿ ತಡವನ್ನು, ನಮಗೇನು ತೊಂದರೆ ಇಲ್ಲ. ಈ ವರ್ಷ ಅಂತೂ ಒಂದು ಇದು ಮಾಡ್ಕೊಂಬಂದ್ರೆ. ಈ ವರ್ಷ ಏನೇನು ನಾಟಕ ಮಾಡಿದ್ದೀರಿ, ಏನೇನು ಬೆಳೆಯನ್ನು ಬೆಳೆದಿದ್ದಿರ್ತಾವೆ? ಇವಾಗ ಭಾಳ ತೋಟ ನೆಲ್ಲು ಮತ್ತು ಆಮೇಲೆ ಇದು ಮಿಷಿನ್ ಗಿಡ ಇಟ್ಟಿದ್ರಿ, ಎಲ್ಲ ಮಾರಾಟ ಮಾಡಿದ್ರು ಸರ್ ಈ ವರ್ಷ. ಒಟ್ಟಿನಿಂದ ಈ ವರ್ಷ ಎಷ್ಟು ಇಳುವರಿ ಬರ್ಬೋದು, ಆದಾಯವನ್ನು ಪಡೆದುಕೊಳ್ಬೋದು ಅಂತ ನಿರೀಕ್ಷೆ ಇದೆ? ಇಳುವರಿ ಎಕರೆಗೆ 30 ಚೀಲ 40 ಕ್ವಿಂಟಾಲು 30 ಕ್ವಿಂಟಾಲು 25 ಕ್ವಿಂಟಾಲು ಹಿಂಗೆ ಬಂದವ್ರಿ, ಭಾಳ ಕಡಿಮೆ ನಿಂತೆಲ್ಲ ಇದು ಬಡ ಬಂದವ್ರಿ ಸರ್. ಆಯಿತು ನಾರಾಯಣಪ್ಪರ, ಇದುವರೆಗೆ ತಮ್ಮ ಕೃಷಿ ಜೀವನದ ಅನುಭವದ ನುಡಿಗಳನ್ನು ನಮ್ಮ ಎಲ್ಲ ರೈತರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಕೇಳಿದರೆ ಇದುವರೆಗೆ ನೇವಾರ್ ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಪ್ರಸಾದ್. ಈಗ ಕೇಳಿ ಹವಾಮಾನ ವರದಿ. ರೈತ ಬಾಂಧವರೇ, ನಾವು ಹಿಂಗಾರಿನ ಒಂದು ಹಂಗಾಮಿನಲ್ಲಿದ್ದೇವೆ.